ಕೃಷಿ ಮೇಳದಲ್ಲಿ ಭಾಗವಹಿಸಿ ಹಣ್ಣಿನ ಬೆಳೆಗಳ ಉತ್ಪಾದನೆ ಹಾಗೂ ಸಂಸ್ಕರಣೆ ಈ ವಿಷಯ ಕುರಿತು ಇಂಡಿ ತಾಲೂಕು ಬೆನಕನಹಳ್ಳಿ ಗ್ರಾಮದ ಹಿರಿಯ ಪ್ರಗತಿಪರ ಸಾವಯವ ಕೃಷಿಕರಾದ ರಾಜಶೇಖರ್ ನಿಂಬರ್ಗಿ ಅವರ ಧ್ವನಿಮುದ್ರಣವನ್ನ ಆಲಿಸುವಿರಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಕೃಷಿಯಲ್ಲಿ ತೋಟಗಾರಿಕೆಯನ್ನು ಮಾಡಬೇಕಾದ್ರೆ ರೈತರು ಹಣ್ಣಿನ ಬೆಳೆಗಳನ್ನು ಹೇಗೆ ಬೆಳೆಸಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನನಗೆ ತಿಳಿದಿದ್ದು ಹೇಳ್ತೀನಿ. ಹಣ್ಣಿನ ಬೆಳೆಗಳನ್ನು ನಾವು ಬೆಳಿತೇವೆ ಎಲ್ಲರೂ. ವಿಜಯಪುರದೊಳಗೆ ಎಲ್ಲ ಹಣ್ಣುಗಳು ಭಾಳ ಅಂದ್ರೆ ಭಾಳ ಉತ್ಕೃಷ್ಟವಾಗಿ ಸತ್ವ ಮತ್ತು ಶಕ್ತಿಯುತವಾದ ಆಕಾಶಕ ಬಣ್ಣವುಳ್ಳಂಥ ಸುಮಧುರವಾದಂಥ ಹಣ್ಣುಗಳನ್ನು ಬೆಳಿತೇವೆ ನಾವೆಲ್ಲರೂ. ಜಗತ್ತಿಗೆ ಇಲ್ಲಿ ವಿಜಯಪುರದ ಹಣ್ಣುಗಳಂದ್ರೆ ಇದಕ್ಕೆ ಬೇಡಿಕೆ ಭಾಳದ. ಅದರಾಗ ನಿಂಬೆ ಹಣ್ಣಿಗೆ ಇಲ್ಲಿ ವಿಶೇಷತೆ ಭಾಳದ. ವಿಜಯಪುರ ಲಿಂಬೆ ಇಂಡಿ ಲಿಂಬೆ ಅಂತೇಳಿನೇ ಇದಕ್ಕೆ GI ಟ್ಯಾಗ್ ಸಿಕ್ಕದ. ಹಣ್ಣಿನ ಬೆಳೆಗಳನ್ನು ಬೆಳೆಯುವಾಗ ನಾವೇನು ಮಾಡ್ತೇವಪ್ಪ ಅಂತಂದ್ರೆ ನಮಗೆ ತಿಳಿದಂಥ ಕೃಷಿ ಚಟುವಟಿಕೆಗಳನ್ನು ಮಾಡ್ತೇವೆ. ಅದು ಈಗ ತಪ್ಪಾಲ್ಕತ್ತದ. ಹೆಂಗೆ ತಪ್ಪಾಲ್ಕತ್ತದಪ್ಪ ಅಂತಂದ್ರೆ ನಾವೆಲ್ಲ ತಿರುಗಾಡ ಮುಂದೆ ನೋಡ್ತೇವೆ. ಚಳಿಗಾಲದೊಳಗೆ ಅದಕ್ಕೆ ಯಾವ ಥರ ನೀರು ಕೊಡಬೇಕು, ಮಳೆಗಾಲದೊಳಗೆ ಯಾವ ಥರ ನೀರು ಕೊಡಬೇಕು, ಬ್ಯಾಸಿಗೆ ಒಳಗೆ ಯಾವ ಥರ ನೀರು ಕೊಡಬೇಕು ಅನ್ನೋದೇ ನಮ್ಮ ರೈತರು ಮಾಡ್ಲಿಕ್ಕತ್ತಿದ್ದು ತಪ್ಪ ಅಂತ ನನಗೆ ತಿಳಿದು ಬಂದದ. ನಾವು ಈ ಸದ ನಮ್ಮ ಊರಿನಿಂದ ಮೊನ್ನೆ ನಾವು ಹೂವಿನ ಹಿಪ್ಪರಿಗೆ ಹೋಗಿದ್ದೆವು. 100 ಕಿಲೋಮೀಟರ್ ಆಗ್ತದೆ ಬೆನಕನಹಳ್ಳಿಯಿಂದ ಹೂವಿನ ಹಿಪ್ಪರಿಗೆ. ನಾವು ಅಚ್ಚ ಕಡೆ ಹೆಚ್ಚಿ ಕಡೆ ದಾಳಿಂಬೆ ಹಚ್ಚಿದ್ದು, ದ್ರಾಕ್ಷಿ ಹಚ್ಚಿದ್ದು, ಲಿಂಬೆ ಗಿಡ ಹಚ್ಚಿದ್ದು, ತೆಂಗಿನ ಗಿಡ ಹಚ್ಚಿದ್ದು, ಅನೇಕ ಥರದ ಹಣ್ಣಿನ ಗಿಡಗಳನ್ನು ಹಚ್ಚಿದ್ದು ನೋಡಿದೆವು. ಅವೆಲ್ಲ ಹ್ಯಾಂಗಾಗ್ಯಾವಪ್ಪ ಅಂತಂದ್ರೆ ಈಗ 7 ಸತ್ತು ಮನುಷ್ಯ ಆಗಿರ್ತಾನಲ್ಲ ಹಂಗಾಗಿಬಿಟ್ಟಾವ. ನಮಗರೇ ನೋಡಿದ್ರೆ ತ್ರಾಸ ಆಗ್ಲಕತ್ತದ. ಅವರೆ ನಮ್ಮ ಕೂಡ ಮಾತಾಡ್ಲಿಕತ್ತೇವ, ಹಾಯ್ದು ಹೋಗ್ಬೇಡ, ನಮ್ಗೆ ಮಾಲಕ್ಕ ಒಂಜರ ಹೇಳಿ ಹೋಗತ್ತ ಅವು ಹೇಳ್ತಾವ ನಮಗೆ. ಹಂಗೆ ನಾವು ದಾರಿಗೊಂಟು ಹೋಗೋ ಮುಂದಾಗ ಕೇಳಾರ್ದೆ ಅವ್ರು ಹೊಲ್ದಾಗ ಹೋಗಿ ಇದಕ್ಕೆ ಹಿಂಗೆ ಮಾಡು ಹಿಂಗೆ ಮಾಡತ್ತಂದ್ರೆ ಯಾರೇ ಕೇಳ್ತಾರೇನ್ರಿ? ಯಾರೂ ಕೇಳೋದಿಲ್ಲ. ಅದು ಯಾಕೆ ತಲೆ ಕೆಟ್ಟದೇನಿಂದ ಅದು ಕೇಳ್ತಾರೆ. ಯಾವ್ದಕ್ಕೆ ಹೊಂಟಿದಿ, ಯಾವ ಇಲ್ಲಿ ಯಾಕೆ ಬಂದಿದಿ, ನಮ್ಗೇನು ಕೆಲಸ ಇಲ್ಲ ಅಂತ ನಿಮ್ಮ ಮಾತು ಕೇಳಕತ್ತಾರ. ನಮಗೆ ಆ ಗಿಡಗಳ ಭಾಷೆ ಗೊತ್ತಾಗಿ ಸಂಕಟ ಆಲ್ಕತ್ತಿತ್ತು. ಆ ರೈತರೇ ಯಾರೂ ಒಟ್ಟ ವಿಚಾರ ಮಾಡಲಾರ್ದೆ ನೀರು ಬಿಡ್ಲಕತ್ತಿದ್ರು. ಅವಕ್ಕೆ ಗೋಧಿ ಹಾಕ್ಯಾರ, ಅದ್ರಾಗ ಜಮಿ ಹಾಕ್ಯಾರ, ಉಳ್ಳಾಗಡ್ಡಿ ಹೆಚ್ಚ್ಯಾರ, ಏನೇನೋ ಅನೇಕ ಥರದ ಬೆಳೆಗಳನ್ನು ಮಾಡ್ಯಾರ. ಹಣ್ಣಿನ ಗಿಡಗಳು ಸಣ್ಣ ಇರೋ ಮುಂದಾಗ ಮಾಡ್ತಾರೆ, ನಾವು ಮಾಡ್ತೇವೆ, ಎಲ್ಲರೂ ಮಾಡ್ತಾರೆ. ಆ ಬೆಳೆಗೂ ನೀರು ಬಿಡ್ತಾರೆ, ಆ ಗಿಡಕ್ಕೂ ಮಡಿಕಟ್ಟು ನೀರು ಬಿಡ್ತಾರೆ. ಮತ್ತು ಅದ್ರಾಗ ಒಂದು ಲ್ಯಾಟ್ರಲ್ ಇಟ್ಟು ಆ ಲ್ಯಾಟ್ರಲ್ ಯಾವಾಗಲೂ ಕಾಯಂ ನೀರು ಉಣ್ತಿರ್ತದೆ. ಮನುಷ್ಯ ಎಷ್ಟು ನೀರು ಕುಡಿತದ್ರಿ? ನಾವು ಎಷ್ಟು ನೀರು ಕುಡಿತೇವೆ? ಭಾಳ ನೀರು ಅಡಿಕೆಗೆದಪ್ಪ ಅಂತಂದ್ರೆ ಈಗ ಒಂದು ಗ್ಲಾಸ್ ಕುಡಿತೇವೆ, 2 ಗ್ಲಾಸ್ ಕುಡಿತೇವೆ, ಬ್ಯಾಸಿಯಾಗ ಒಂದೊಂದು ಸರಿ ಕುಡಿತೇವೆ. ಈಗ ನಮ್ಮ ಗತಿ ನೀರು ಕುಡ್ದೇವು ಅಂದ್ರೆ ಏನಾಗ್ತದೆ? ಎಲ್ಲರಿಗೂ ಸಮಸ್ಯೆ ಗೊತ್ತದ. ನೀರು ಭಾಳ ಕುಡ್ದೇವು ಅಂದ್ರೆ ಎದ್ದು ತಿರುಗಾಡಬೇಕಾಗ್ತದೆ, ಮನುಷ್ಯಕ್ಕೆ ತೊಂದರೆ ಆಗ್ತದೆ. ಅದರಾಗ ಊಟ ಮಾಡಲಾರ್ದೆ ನೀರಡಿಕೆ ಆಗೋದಿಲ್ಲ. ಎಲ್ಲ ರೈತರಿಗೆ ಅನುಭವ ಇದ್ದ ಮಾತು ಇದು. ಊಟ ಮಾಡಲಾರ್ದೆ ನೀರಡಿಕೆ ಆಗೋದಿಲ್ಲ, ಬರೇ ನೀರು ಕುಡ್ದೇವು ಅಂದ್ರೆ ನಡೆಯಂಗಿಲ್ಲ. ನಾವು ಮೊದಲು ಏನು ಮಾಡ್ತಿದ್ದೆವು, 10-20 ದನಗಳು ಸಾಕ್ತಿದ್ದೆವು, ಸಾಕಷ್ಟು ತಿಪ್ಪಿ ಗೊಬ್ಬರ ಇರ್ತಿತ್ತು, ಮಡಿ ಕಟ್ಟಿ ನೀರು ಬಿಡ್ತಿದ್ದೆವು, ಬಾವಿ ನೀರಿದ್ದು, ಭಾಳ ರುಚಿ ನೀರಿದ್ದು, ಭಾಳ ಹೈಕ್ಲಾಸ್ ನೀರಿದ್ದು. ಅವಾಗಿನ ಪದ್ಧತಿ ಈ ಸದ್ಯಕ್ಕೆ ಮಾಡಿದ್ರೆ ಯಾವ ಗಿಡಗಳಿಗೂ ಒಳ್ಳೇದಾಗುವುದಿಲ್ಲ. ನೀರು ಬಿಡಲೇನೆ ಎಲ್ಲ ತಪ್ಪಲಿಕತ್ತದ ಅನ್ನೋದು ನನ್ನ ಒಂದು ವಿಚಾರ. ಭಾಳಷ್ಟು ಎಲ್ಲ ಮಾತಾಡೋದಕ್ಕಿಂತ ನನಗೆ ಏನು ಗೊತ್ತದ ಒಂದು ವಿಷಯವನ್ನು ಮಾತಾಡಿಬಿಡ್ತೀನಿ. ನೀರಿನಲ್ಲಿ ನಾವು ಏನು ಮಾಡಿದ್ದೇವೆ ಅಂದ್ರೆ ಮಣ್ಣೆ ಕೆಡಿಸಿ ಬಿಟ್ಟಿದ್ದೆವು. ಏನೇನು ಮಾಡಿ ಕಳೆನಾಶಕ ಅತಿಯಾಗಿ ಉಪಯೋಗ ಮಾಡ್ಲಿಕ್ಕತ್ತಿದ್ದೆವು, ರಾಸಾಯನಿಕ ಗೊಬ್ಬರಗಳ ಲ್ಯಾಕಿಲ್ಲಾರದೆ ಉಪಯೋಗ ಮಾಡ್ಲಿಕ್ಕತ್ತಿದ್ದೆವು, ಹೈಬ್ರಿಡ್ ಬೀಜಗಳನ್ನು ಬೆಳಿಲಿಕ್ಕತ್ತಿದ್ದೆವು. ಇನ್ನೂ ಅನೇಕ ಥರದ ಕೃಷಿ ಏನು ಚಟುವಟಿಕೆಗಳ ಅಥವ ಅವು ಅವೈಜ್ಞಾನಿಕವಾಗಿ ನಡೆದವು. ಯೂನಿವರ್ಸಿಟಿಯವರು ಹೇಳ್ಯಾರ, ಅವರು ತರ್ಕಬದ್ಧವಾಗಿ ಮಾಡ್ರಿ, ತಿಳ್ಕೊಂಡು ಮಾಡ್ರಿ, ಹೊಂದಾಣಿಕೆ ಆಗುವಂಗೆ ಮಾಡ್ರಿ ಅಂತ ಅವರು ಒಂದು ಸೂತ್ರವನ್ನು ಹೇಳ್ಯಾರ. ಆದ್ರೆ ಇವರು ಉಪ್ಪಿನಕಾಯಿ ಇಲ್ಲಿದು ಊಟನೇ ನಮ್ಮ ಉಪ್ಪಿನಕಾಯಿ ಉಳ್ಳಕತ್ತಾರೆ, ಏನು ಮಾಡ್ಲಿಕ್ಕೆ ಸಾಧ್ಯ? ಊಟದ ಕೂಡ ಉಪ್ಪಿನಕಾಯಿ ಉಂಡ್ರಿ ಅಂತ ಅವ್ರು ಹೇಳ್ಯಾರ. ಈಗ ಮತ್ತೆ ಅವ್ರ ಮೇಲೆ ಗೂಬಿ ಕುಂಟಿಸ್ಲಕತ್ತಿದ್ದೇವೆ ನಾವೆಲ್ಲರು. ಅವರೇ ಮಾಡ್ಯಾರ ಈಗ ಮತ್ತೆ ಈಗ ನೈಸರ್ಗಿಕ ಕೃಷಿ ಮಾಡ್ರಿ, ಸಾವಯವ ಕೃಷಿ ಮಾಡ್ರಿ ಅಂತ ವಿಜ್ಞಾನಿಗಳು ಹೇಳಕತ್ತಾರ. ಅವ್ರು ಯಾಕೆ ಹೇಳಬೇಕಾಗ್ಯದು, ಯಾವಾಗ ಯಾವಾಗ ಸಂದರ್ಭಕ್ಕೆ ಏನೇನು ಹೇಳಬೇಕಾಗ್ಯದ ಅದು ಹೇಳಕತ್ತಾರ. ಅವಾಗೂ ಹೇಳ್ಯಾರ, ಮೊದಲ ಹೊಲ ಬಿತ್ತನೆ ಮಾಡೋಕ್ಕಿಂತ ಮೊದಲು 3-4 ವಾರ ತಿಪ್ಪಿ ಗೊಬ್ಬರ ಹಾಕ್ರಿ, ಆ ನಂತರ ನೀವು ಮಣ್ಣು ಪರೀಕ್ಷೆ, ನೀರು ಪರೀಕ್ಷೆ ಆಧಾರದ ಮೇಲೆ ಅದು ಅಂದ್ರೆ ವೈಜ್ಞಾನಿಕವಾಗಿ ಬೆಳೆಯನ್ನು ಬೆಳೆದ್ರೆ ಅತಿ ಲಾಭ ಆಗ್ತದೆ, ನಿಮ್ಮ ಕೃಷಿ ಎಲ್ಲ ಚಲೋ ನಡೀತದ ಅಂತ ಅವರು ಒಂದು ಸೂತ್ರ ಹೇಳಿಕೊಟ್ಟರು. ಇವರು ದನ ಕಾಯಿಲಿಕ್ಕಲ್ಲ, ಹೆಂಡಿ ತೆಗಿಲಕ್ಕಲ್ಲ, ಕಸ ಹೊಡಿಲಕ್ಕಲ್ಲ, ದನ ಕಾಯಿಲಿಕ್ಕಲ್ಲ, ಏನು ಮಾಡ್ಲಕ್ಕಲ್ಲ, ಬರೇ ಅನುಕೂಲ ಸಿಂದು ಹೋಗಿ ಎಲ್ಲಿ ಬಂದದ್ರಿ? ಕಾರ್ಬನ್ ಸಾಯಿಲ 0.03 ಆಗಿಬಿಟ್ಟದ್ರಿ. ಅದು ಸಾವಯವ ಇಂಗಾಲ ಅನ್ನೋದು ಮುಖ್ಯ ಒಂದು ದ್ರವ್ಯ ಇರ್ತದ ಮಣ್ಣಿನೊಳಗೆ, ಅದು ಎಲ್ಲನೂ ಕಂಟ್ರೋಲ್ ಮಾಡ್ತಿರ್ತದ. ನೀರು ಹೆಚ್ಚಾದ್ರೆ, ನೀರು ಕಂಬಿದ್ರೆ, ಪೋಷಕಾಂಶದ ಕೊರತೆ ಯಾವುದು ಅಂದ್ರೆ, ಪ್ರತಿಯೊಂದನ್ನು ಬ್ಯಾಲೆನ್ಸ್ ಮಾಡ್ತಿರ್ತದ ಅದು. ಅದನ್ನು ನಾವೇನು ಮಾಡಿದ್ದೇವೆ ಇವತ್ತು, ಬರೇ ರಾಸಾಯನಿಕಗಳನ್ನು ಉಪಯೋಗ ಮಾಡಿ ಅವೈಜ್ಞಾನಿಕ ಕೃಷಿ ಪದ್ಧತಿಗಳನ್ನು ಅನುಸರಿಸಿ ಅತಿಯಾಗಿ ನೀರು ಬಿಟ್ಟು ಮಣ್ಣಿನ ಆರೋಗ್ಯ ಕೆಡಿಸಿದೆವು. ಗಿಡಗಳಿಗೆ ಸದ್ದ ಇನ್ನೇಗ ನನಗೆ ಬರ ಮುಂದಾಗ ಒಂದು 4-5 ಮಂದಿ ಗಂಟು ಬಿದ್ರು, ಏನ್ರಿ ನಮ್ಮ ನಿಂಬೆ ಗಿಡ 2 ವರ್ಷ ಆಯ್ತು ಕಾಯಿ ಹಾಕತ್ತೇವ, ಬಹಳಷ್ಟು ಕಾಯಾಗಿದ್ದ ಗಿಡಗಳು ಎಲಿ ಉದುರಿಕಿಸಿಂದ ಟೊಂಗೆನೇ ಒಣಗಿಬಿಡ್ತಾವ್ರಿ ಅಂತ ಹೇಳಿದ್ರು. ಒಂದೇ ಸೂತ್ರ, ನೀರು ಹೆಚ್ಚಾದ್ರೇ ಗಿಡಕ್ಕೆ ರೋಗ ಬರ್ತವೆ. ನೀರು ಅತಿ ಆಯ್ತಪ್ಪ ಅಂತಂದ್ರೆ ಗ್ಯಾರಂಟಿ ನಿಂಬೆ ಗಿಡಕ್ಕಾಗಲಿ ಯಾವ ಬೆಳೆಗೆ ಅಲ್ಲಿ ರೋಗ ಕೀಟ ಬರೋದಾಯ್ತಪ್ಪ ಅಂತಂದ್ರೆ ವೈಜ್ಞಾನಿಕ ಕೃಷಿ ಪದ್ಧತಿಯಿಂದ ಬರ್ತಾವ ಅಂತೇಳಿ ಇದು ಖಡಾಖಂಡಿತವಾಗಿ ಕೈ ಅಂತ ಹೇಳ್ತೀನಿ. ಅದಕ್ಕೆ ಸೂತ್ರ ಅದಾವ. ನೀರು ಹ್ಯಾಂಗ ಬಿಡ್ಬೇಕ್ರಿ ಅಂತಂದ್ರೆ ನಮ್ಗೆ ಯಾವಾಗ ನೀರಡಿ ಕೆಷ್ಟ ಆಗ್ತದೆ, ಮಳೆಗಾಲದಾಗ ನೀರಡಿ ಕೆಷ್ಟ ಆಗ್ತದೆ, ಚಳಿಗಾಲದಾಗ ನೀರಡಿ ಕೆಟ್ಟ ಆಗ್ತದೆ, ಬಿಸಿಲೊಳಗೆ ನೀರಡಿ ಕೆಟ್ಟ ಆಗ್ತದೆ. ನಾವು ಕುಡಿದಿದ್ದ ನೀರು ಇಲ್ಲಿ ಹೊಟ್ಟೆ ಬರ್ತಾವ, ಹೊಟ್ಟೆ ಹರಿದು ನೀರು ಹಾಕ್ಲಿಕ್ಕೆ ಬರ್ತದೇನ್ರಿ? ಬರುದಿಲ್ಲ, ಬಾಯಾಗಿ ಹಾಕಬೇಕು. ಗಿಡಗಳು ಬಾಯಿ ಎಲ್ಲಿ ಅದ್ರಿ? ಎಷ್ಟು ದೊಡ್ಡದು ಬೆಳೆದಿರ್ತದ? ಟೊಂಗೆಗಳು ಬೆಳೆದಿರ್ತಾವ. ಈ ಕಬ್ಬಿನ ವಾಲಿ, ಬಾಳಿ ವಾಲಿ, ಲಿಂಬಿ ವಾಲಿ, ಚೆಕ್ಕು, ಮಾವ, ತೆಂಗ, ಸೀತಾಫಲದ ಗಿಡಗಳು ಇವು ಸಣ್ಣ ಇರೋ ಮುಂದೆ ಸಣ್ಣ ಇರ್ತಾವ, ದೊಡ್ಡ ಆದಂಗ ವಿಸ್ತಾರ ವಿಸ್ತಾರ ಹಾಕೋತ ಹೋಗ್ತಾವ. ಕಡಿ ಟೊಂಗೆ ಎಲಿ ಎಲ್ಲಿರ್ತದ ಅದ್ರ ಬಿಟ್ಟು 2 ಫೂಟಿನ ಮ್ಯಾಗ ನೀವು ನೀರು 10 ಲೀಟರ್ ಕುಡ್ರಿ, ಬಹಳ ಅಗ್ದಿ ಸೂತ್ರವಾಗಿ ಬೆಳೀತಾವ, ಸುಸೂತ್ರವಾಗಿ ಬಹಳ ಚಂದ ಕಾಣಿಸ್ತಾವ. ಎಲಿ ದೊಡ್ಡ ಇರ್ತಾವ, ಗಿಡದಾಗಿನ ಟೊಂಗೆ ಕಾಣಿಸಂಗಿಲ್ಲ, ಗಿಡ ಗುಂಪು ಗುಂಪು ಕಾಣಿಸ್ತದ, ನೋಡಿದ್ರ ಮದಿಮಕ್ಕಳಂಗ ಕಾಣಿಸ್ತಾವ. ಎಲ್ಲಿ ಗಿಡದ ಹೊರಗಿನ ಬಾಜು ನೀರು ಬಿಟ್ರೆ ನೆಳ್ಳಿ ಬೆಳೆಯಲ್ಲಿ ಹೊಟ್ಟೆ ನೀರು ಬಿಡಬಾರ್ದ್ರಿ. ನಿಮ್ಗೇನಾರು ಸಮಸ್ಯೆ ಇತ್ತಪ್ಪ ಅಂತಾರ ಒಂದ್ 2 ಗಿಡಕ್ಕೆ ಮಾಡಿ ನೋಡ್ರಿ, ಎಷ್ಟು ಫಸ್ಟ್ ಕ್ಲಾಸ್ ರಿಸಲ್ಟ್ ಬರ್ತದಪ್ಪ ಅಂತಂದ್ರೆ ನಮ್ಮ ಹೊಲಕ್ಕೆ ಬಂದು ನೋಡ್ರಿ. ಒಂದು 100 ಲೀಟರ್ ನೀರು ಬಿಡಲಿ, ಬರೇ 8 ಲೀಟರ್ ನೀರು ಸಾಕು ಒಂದು ಗಿಡಕ್ಕೆ. ಯಾವಾಗ ನಮಗೆ ನೀರು ಹೆಚ್ಚ ಕುಡಿಯಂಗೆ ಆದಾಕರ ಆದಾಕರ, ಮತ್ತು ಉಳಿಕೆ ಟೈಮ್ದಾಗ ನೀರೇ ಬೇಕಾಗುವುದಿಲ್ಲ, ಯಾವ ಗಿಡಕ್ಕೂ ಬೇಕಾಗುವುದಿಲ್ಲ. ನಮ್ಮ ತೋಟಕ್ಕೆ ಬಂದು ನೋಡ್ರಿ, ನಾ 20 ವರ್ಷ ಆಯ್ತು ತೆಂಗಿನ ಗಿಡಕ್ಕೆ ಒಂದು ಹನಿ ನೀರು ಬಿಟ್ಟಿಲ್ಲ. ನೀವು ಬಂದು ನೋಡಿದ್ರೆ ಗೊತ್ತಾಗ್ತದೆ ರೈತರು, ನಾವು ಒಳಗೆ ಡ್ರಿಪ್ ಹಾಕಿಲ್ಲ, ಅಲ್ಲಿ ಪೈಪ್ ಲೈನ್ ಮಾಡಿಲ್ಲ, ಮಡಿ ಕಟ್ಟಿಲ್ಲ, ಕವಲಿ ಮಾಡಿಲ್ಲ, ಒಂದು ಹನಿ ನೀರು ಬಿಟ್ಟಿಲ್ಲ. ತೆಂಗಿನಕಾಯಿ ಮಾತ್ರ 50-50 ಕಾಯಿದ ಗೊನಿ ಇರ್ತಾವ. ಎಲ್ಲಿಯೂ ಬಂದು ನೀರವು ಬಾಯಿ ಈಸ್ತಿನ ಒಣಗಿದ್ದು. ಈ ವರ್ಷ ಮಳೆ ಭಾಳ ಆಗ್ಯದ, ಬಾಯಿ ತುಂಬ್ಯಾವ, ಬೋರ್ಗಳು ಚಾಲು ಆಗ್ಯಾವ. ನಾವು 20 ವರ್ಷ 2 ಕಿಲೋಮೀಟರ್ ಮ್ಯಾಗಿನ ನೀರು ತಂದು ಕುಡಿದಿದ್ದೆವು. 25,000 ಫೂಟಿನ ಬೋರ್ ಅವ, 72 ಫೂಟಿನ 3 ಬಾಯಿ ಇದ್ರೂ ನೀರಿಗೆ ಸಿಕ್ಕಿಲ್ಲ ನಮಗೆ. ರಗಡ ವಿಜ್ಞಾನಿಗಳು ನಮ್ಮ ತೋಟಕ್ಕೆ ಬಂದಾರ, ನೀರಿಲ್ಲಾರ್ದೆ ಹೆಂಗ್ ಬೆಳೀತಾವ ಅಂತ ಹೇಳಿ ಬಂದಾರ, ಖುಷಿ ಪಟ್ಟಾರ. ನಮ್ಗೆ ಮತ್ತೆ ನಮ್ಗೆ ಏನು ಹೇಳ ಹೇಳಬೇಕಾಗಿದ್ದು ಹೇಳ್ಯಾರ, ಅದನ್ನು ಅಳವಡಿಸ್ಕೊಂಡಿದ್ದೇವೆ ನಾವು. ಇದಕ್ಕೇನು ಸೂತ್ರಪ್ಪ ಅಂತಂದ್ರೆ, ನಾವೇನು ಮಾಡ್ಲಿಕ್ಕತ್ತಿದ್ದೇವೆ ತಪ್ಪು ಅಂತಂದ್ರೆ, ಕೃಷಿ ತ್ಯಾಜ್ಯ ವಸ್ತುಗಳನ್ನು ಉರಿ ಹಚ್ಚಿ ಸುಟ್ಟಿದ್ದೇ ನಮ್ಮದು ಮೂಲ ತಪ್ಪಾಗಿರ್ತದೆ. ಒಟ್ಟು ನಾವು ಹೆಂಗ ಕೃಷಿ ತ್ಯಾಜ್ಯ ವಸ್ತುವನ್ನು, ಸಜ್ಜಿ ಕಣಕಿರ್ತದೆ, ಮೆಕ್ಕೆಜೋಳ ಕಣಕಿರ್ತದೆ, ಬೆಂಡ ಸಿಪ್ಪಿ ಇರ್ತದೆ, ಸಜ್ಜಿ ರಾಶಿ ಮಾಡಿದ್ದು ಹೊಟ್ಟಿರ್ತದೆ, ಹೆಸರು ಅಲಸಂದಿ ಮೂಕಣಿ ಹುರ್ಲಿ ತೊಗರಿ ರಾಶಿ ಮಾಡಿ ದನ ತಿಲ್ಲಾರದ ಏನು ಕಡ್ಡಿ ಚಗಳ ಚಿಪಾಟಿ ಇರ್ತದೆ ಕೃಷಿ ತ್ಯಾಜ್ಯ ವಸ್ತುವನ್ನು. ಪ್ರತಿಯೊಂದನ್ನು ಒಂದು ದೀಪದ ಕಡ್ಡಿ ಅಟ್ಟು ಕಡ್ಡಿದ್ರೂ ಅದು 1,000 ಬ್ಯಾಕ್ಟರಿಗಳಿಗೆ ಆಹಾರ ಆಗ್ತದೆ ಅಂತೇಳಿ ಅದನ್ನು ಜಾಕಿ ಮಾಡಿ ಗಿಡಗಳ ನಡವರ್ಕ ಹೊಲದಾಗ ಭೂಮಿ ಮ್ಯಾಗ ಮಲ್ಚಿಂಗ್ ಮಾಡ್ತಿದ್ದೇವ್ರಿ. ಅದನ್ನು ಮಲ್ಚಿಂಗ್ ಅಂದ್ರೆ ಹೊದಿಕೆ ಮಾಡ್ತಿದ್ದೆವು. ಆ ಹೊದಿಕೆ ಮಾಡೋದ್ರಿಂದ ಬಹಳಷ್ಟು ಉಪಯೋಗಗಳದಾವ, 53 ತರದ ಉಪಯೋಗಗಳದಾವ. ಅದು ಒಂದು ಮಾಡಿದ್ರಿ ಅಂದ್ರೆ ನೀವು ಕೃಷಿ ಒಳಗೆ ಯಾರೂ ರೈತರು ಏನು ಮಾಡುವ ಅವಶ್ಯಕತೆನೇ ಇಲ್ಲ. ರೋಗ ಕೀಟ ಬರಂಗಿಲ್ಲ, ಔಷಧ ಬೇಕಾಗಂಗಿಲ್ಲ. ಯಾವುದೇ ಪೌಡರ್ದ ಔಷಧ ಆಗಲಿ ದ್ರವ ಔಷಧ ಆಗಲಿ ಯಾವುದೂ ಬೇಕಂಗಿಲ್ಲ. ಯಾವುದಕ್ಕೂ ರೋಗ ಕೀಟ ಹೊಟ್ಟೆ ಬರಂಗಿಲ್ಲ. ಯಾವಾಗ ಭೂಮಿ ಎಡ್ಡಿತ್ತಂದ್ರೆ ಜಡ್ ಬರಂಗಿಲ್ಲ ಅಂತ ಹೇಳ್ತಾರೆ ಎಲ್ಲರೂ ಹಿರಿಯರು ಹೇಳ್ಕೊತ ಬಂದಾರ. ಮೈಯಾಗ ಎಡ್ಡಿತ್ತಪ್ಪ ಅಂತಂದ್ರೆ ಜಡ್ ಬರುವುದಿಲ್ಲ. ಅದಕ್ಕೆ ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸುವಂಥ ಕೃಷಿ ನಾವು ಮಾಡಬೇಕಾಯ್ತಪ್ಪ ಅಂತಂದ್ರೆ ಓಲ್ಡ್ ಈಸ್ ಗೋಲ್ಡ್ ಅಂತ ಹೇಳ್ತಾರಲ್ಲ, ಮೊದಲು ಹೆಂಗೆ ಹಿರಿಯರು ಮಾಡ್ತಿದ್ರು ಅಂಥ ಕೃಷಿಯನ್ನು ನಾವು ಮಾಡಬೇಕು. ಯಾವುದೇ ಕಾರ್ಯಗಳನ್ನು ಮಾಡೋ ಮುಂದಾಗ ಸತ್ಯವಾದದ್ದನ್ನೇ ಹಿಡಿಬೇಕು. ಯಾವಾದ ಸತ್ಯ ಅದ ಅದನ್ನು ನಾವು ರೂಢಿಸ್ಕೋಬೇಕು, ತಿಳ್ಕೋಬೇಕು, ಮಾಡಬೇಕು. ಅದಕ್ಕೆ ಇಚ್ಛಾದ ಕೊರತೆ ಆಗ್ಲಿಕ್ಕದ ಭಾಳಷ್ಟು ರೈತರಿಗೆ. ಇವತ್ತು ಇಚ್ಛೆ ಬೇಕು ಮನುಷ್ಯಾಗ, ನಾ ಸಂಕಲ್ಪ ಭಾಳ ದೃಢವಾದ ಸಂಕಲ್ಪ ಬೇಕು. ಸಿದ್ದೇಶ್ವರಪ್ಪ ಅವ್ರು ಹೇಳ್ತಿದ್ರು 3 ಕೆಲಸ ಭಾಳ ಚೆಂದ ಹೇಳ್ತಿರೋ ಅವರು. ತಲೆಯೊಳಗೆ ಒಳ್ಳೆಯ ವಿಚಾರ ಇರಬೇಕು, ಕೈಯಾಗ ಒಳ್ಳೆಯ ಕೆಲಸ ಇರಬೇಕು, ಭಾವ ಸುಮಧುರ ಭಾವ ಇರಬೇಕು. ಇವು ಎಲ್ಲ ಇದ್ದಾಕರ ಮಾತ್ರ ಸತ್ಯ ದರ್ಶನ ಆಗ್ತದೆ ಮನುಷ್ಯ. ಎಲ್ಲರೂ ಎದಕ್ಕೆ ಒಕ್ಕಲ್ತನ ಮಾಡ್ಲಿಕ್ಕತ್ತಿದ್ದೇವು? ಅತಿಯಾದ ನೀರು ಬಿಡೋದು, ಅತಿಯಾದ ರಾಸಾಯನಿಕ ಬಳಕೆ ಮಾಡೋದು, ಕಳೆಗಳನ್ನು ತೆಗಿಲಿಕ್ಕೆ ತೊಂದರೆ ಆದಕರ ಅತಿಯಾದ ಕಳೆನಾಶಕಗಳನ್ನು ಉಪಯೋಗ ಮಾಡೋದು, ಇವೆಲ್ಲ ಯಾಕೆ ಮಾಡ್ಲಿಕ್ಕತ್ತೇನೆ? ನಾ ಸುಖಿಯಾಗಿರಬೇಕು, ನನ್ನ ಹೆಂಡ್ರ ಮಕ್ಕಳು ಚಂದ ಇರಬೇಕು, ನಾ ಚಲೋ ಮನೆ ಕಟ್ಟಬೇಕು, ನಾನು ಒಂದು ಚಲೋ ಕಾರ್ ತೊಗೊಂಡು ತಿರುಗಾಡಬೇಕು, ಅದಕ್ಕೆಲ್ಲ ದುಡ್ಡು ಬೇಕು. ಅದಕ್ಕೆ ಈ ಆಸೆ ಏನು ಮಾಡ್ಲಿಕ್ಕತ್ತದ? ನಮ್ಮ ಭೂಮಿಯನ್ನು ಸಾವಯವ ಇಂಗಾಲ ಇಲ್ಲಾರ್ದಂಗೆ ಮಾಡಿಟ್ಟದ. ನಾ ಇಡೀ ಭಾರತದ ಎಲ್ಲ ವಿಶ್ವವಿದ್ಯಾಲಯಗಳನ್ನು ಕೃಷಿ ಅನುಸಂಧಾನ ಅಥವಾ ದಿಲ್ಲಿ ಏನು ಒಳಗಾದ ಅಲ್ಲಿ ಹಿಡ್ಕೊಂಡು ಎಷ್ಟು ಮಹಾವಿದ್ಯಾಲಯ ವಿಶ್ವವಿದ್ಯಾಲಯ ಎಲ್ಲನೂ ತಿರುಗಾಡಿ ನೋಡಿನಿ. ಎಲ್ಲ ಸೈಂಟಿಸ್ಟ್ರು ಅದ್ಭುತ ಸೈಂಟಿಸ್ಟ್ರ, ನಮ್ಗೆ ಯಾರೂ ಅವ್ರು ಎಷ್ಟು ತ್ರಾಸ ತೊಗೊಂಡು ಸಂಶೋಧನೆ ಮಾಡ್ತಾರೆ, ತ್ರಾಸ ತೊಗೊಂಡು ಅದನ್ನೆಲ್ಲ ತಲೆಯೊಳಗೆ ಇಟ್ಕೊಂಡು ಮೆಮೊರಿ ಒಳಗೆ ಸೇವ್ ಮಾಡಿಕೊಂಡು ಮತ್ತೊಬ್ಬರ ಸಂಬಂಧ ಅವ್ರು ಎಷ್ಟು ಹೈರಾಣ ಆಗ್ತಾರೆ ನಮ್ಗೆ ಯಾರಿಗೆ ಕಲ್ಪನೆ ಇಲ್ಲ. ನಮ್ಮ ಮನೆಯಾಗಿನ ಮಕ್ಕಳೇ ಹಿಂಗೆ ಹೋಗಿ ಆಗ್ಯಾರ ಅವರು. ಅವ್ರಿಗೆ ಯಾರೇ ಬಂದು ಒಬ್ಬರದ ಕೇಳ್ತೇವೇನ್ರಿ ನಾವು? ಗೊಬ್ಬರದ ಅಂಗಡಿ ಅವ್ರಿಗೆ ಹೋಗಿ ಕೇಳ್ತೇವೆ ಖರೆ, ಒಬ್ಬ ಸಾಲಿ ಕಲೀಲಾರದ ಮೇಸ್ತ್ರಿ ಹೇಳಿದ ಕೇಳ್ತೇವೆ ಖರೆ. ಈ ವಿಶ್ವವಿದ್ಯಾಲಯದೊಳಗೆ ಸೈಂಟಿಸ್ಟ್ರಿಗೆ ಯಾರು ಬಂದು ಭೇಟಿಯಾಗಲ್ಲ. ಅವರಲ್ಲಿ ಎಲ್ಲ ತರದ ಸಲಕರಣೆ ಉಪಕರಣಗಳದಾವ, ಕೋಟಿ ಕೋಟಿ ಬೆಲೆ ಬಾಳುವಂತ ಮಣ್ಣು ಪರೀಕ್ಷೆ ಮಾಡುವುದವ, ನೀರು ಪರೀಕ್ಷೆ ಮಾಡುವುದವ. ನೀವು ಒಂದು ಬೇರೆ ಒಂದು ಎಲಿ ತಂದು ಕೊಟ್ರೆ ಇದಕ್ಕೆ ಇಂಥದ್ದೇ ರೋಗ ಬಂದದ, ಇಂಥದ್ದೇ ಔಷಧ ಮಾಡಿದ್ರೆ ನಾವು ಹಿಂಗೆ ಮಾಡಿದ್ರು ಮಾಡಂಥವು ಎಲ್ಲ. ಈಗ ಹ್ಯಾಂಗ ದೊಡ್ಡ ದೊಡ್ಡ ದವಾಖಾನೆ ಒಳಗೆ ಕೋಟಿ ಗಟ್ಟಲೆ ಖರ್ಚು ಮಾಡಿ ಮಷಿನ್ಗಳು ತಂದಿಟ್ಟರಲ್ಲ, ಅಂಥವೆಲ್ಲ ಉಪಕರಣಗಳು ಅವರಲ್ಲೇ ಅದ. ನಾವು ಯಾರೂ ಹೋಗುದಿಲ್ಲ, ನಾವು ಯಾರೂ ಬರುದಿಲ್ಲ. ನಮ್ಗೆ ಯಾರದೇ ಕೇಳ್ತಾರೆ, ಲಿಂಬಿಗಿಡ ಬಾ ಸಿಡಿ ಹೇಳಿಕತ್ತೇವ್ರಿ, ಹೋರಿ ಅಲ್ಲಿ ಹಿಟ್ನಳ್ಳಿ ಫಾರಂದಾಗ ವಸ್ತ್ರ ಸರಿರ್ತಾರೆ. ಹಿಟ್ನಳ್ಳಿ ಫಾರಂದಾಗ ಏನಾದ್ರೆ ಅಲ್ಲಿರಿ ಅಂತ ಕೇಳ್ತಾರೆ ಬಹಳ ಮಂದಿ. ಇದು ಐತಿಹಾಸಿಕ ಸ್ಥಳ ಅದ, ರೈತರಿಗೆ ಇದೊಂದು ಪುಣ್ಯ ಭೂಮಿ. ಅಂದ್ರೆ ನಾವು ಎಲ್ಲಿ ಉಳಿದಿದ್ದೇವಪ್ಪ ಅಂತಂದ್ರೆ ಬಹಳ ದೂರ ಇದ್ದಿದ್ದೇವು, ಸನೆ ಬರಬೇಕಾಯ್ತು ಅಪ್ಪ ಅಂತಂದ್ರೆ ಒಂದು ಮನಸ್ಸು ಮಾಡಬೇಕಾಗ್ತದ. ಅದು ಇಚ್ಛಾದ ಕೊರತೆ ಅದ, ಇಚ್ಛಾ ಬಹಳ ಮಹತ್ವ ಅದ. ನಾವಪ್ಪ ನೈಸರ್ಗಿಕ ಕೃಷಿ ಮಾಡ್ಲಿಕ್ಕತ್ತಿ, ಇವತ್ತಿಗೆ 20 ವರ್ಷ ಆಯ್ತು. ಒಂದು 4-5 ಆಕಳ ಸಾಕಿನಿ, ಒಂದೆರಡು ಎಮ್ಮೆ ಸಾಕಿನಿ, ಒಂದು 6 ಕುರಿ ಸಾಕಿನಿ, ಒಂದು 4 ಕೋಳಿ ಸಾಕಿನಿ. ಕೋಳಿ ತೆಗೆದಿದ್ದೇವೆ, ಈಗ ಉಳಿಕಿದ್ದೆಲ್ಲ ಆವ. ಹೊಲದಾಗೆ ಮನಿ ಮಾಡ್ಕೊಂಡಿದ್ದೇವು. ಒಂದು 370 ಲಿಂಬಿ ಗಿಡ ಬೆಳೆದಿದ್ದೆವು. ಒಂದು 250 ಸೀತಾಫಲ NMK 1 ಸೀತಾಫಲ ಹಚ್ಚಿದೆವು. ಒಂದು 50 ತೆಂಗಿನ ಗಿಡ ಅದಾವ. ಒಂದು 600 ನುಗ್ಗಿ ಗಿಡ ಅದಾವ. ಜವಾರಿ ಮಾಯಿನ ಗಿಡ ಒಂದು 20 ಅದಾವ. ಒಂದು 4 ಹಲಸಿನ ಹಣ್ಣು ಹಚ್ಚಿದೆವು. ಒಂದು 4-5 ಪೇರು ಗಿಡ ಹಚ್ಚಿದೆವು. ಒಂದು 8 ಮಾವಿನ ಗಿಡ ಮತ್ತು ಗ್ರಾಫ್ಟಿ. ಹಿಂಗೆ ಎಲ್ಲ ನಮಗೆ ಬೇಕಾದ ಹಣ್ಣು ಹಂಪಲ ಎಲ್ಲ ಗಿಡಗಳು ಹಚ್ಕೊಂಡಿದ್ದೆವು. ಒಂದು 10 ಎಕರೆ ತೊಗರಿ ಹಾಕಿದೆವು. ತೊಗರಿ 7 ಫೂಟಿನ ಸಾಲು ಮಾಡಿದೆವು. ಸರ್ ಹೇಳ್ದಂಗೆ ಭಾಳ ಅದ್ಭುತ ಬೆಳೆದದ. 5.5 ಎಕರೆ 40 ಕ್ವಿಂಟಲ್ ತೊಗರಿ ಆಗ್ಯದ ನಮ್ದು. ಎಲ್ಲರದು ತೊಗರಿ ಬೆಳೆದಿಲ್ಲ, ತೊಗರಿ ಬೆಳೆದಿಲ್ಲ ಅಲ್ಲ ಕತ್ತಾರೆ. ನಾವಿನ್ನೂ ಮನೆಯಾಗೆ ಇಟ್ಟಿದ್ದೇವೆ, 50 ಕಿಲೋದ ಪ್ಯಾಕೆಟ್ ಮಾಡಿ ಇಟ್ಟಿದ್ದೆವು. ಹೈ ಕ್ಲಾಸ್ ಆಗ್ಯಾವ ತೊಗರಿ, ಏನು ಖಂಡಗಾಳಾಗಿಲ್ಲ, ಕರಿಕಾಳಾಗಿಲ್ಲ. ನಾವು ಯಾವುದೇ ಥರದ ಔಷಧಗಳು ತಂದು ಹೊಡೆದಿಲ್ಲ. ಯಾಕೆ ಔಷಧ ಹೊಡೆದಿಲ್ಲರಿ ಹೇಳದಲ್ಲ, ಗಳ ಎಡ್ಡಿತ್ತು ಅಂದ್ರೆ ಜಡ್ ಬರ. ಭೂಮಿ ಒಳಗೆ ತಾಕತ್ತಿತ್ತಪ್ಪ ಅಂತಂದ್ರೆ ಯಾವುದೇ ಥರದ ಏನು ಹುಳ ಹಾಕಿಟ್ಟ ಏನು ಮಾಡಲ್ಲ. ಉದಾಹರಣೆ ಹೇಳ್ತೀನಿ ನೋಡ್ರಿ, ಬೇಕಾರೆ ಈ ಯಾರು ಸೀತ್ನಿ ಒಲಿನೇ ಮಾಡೋದಿಲ್ಲ. ನಾವು ಅವಾಗ ಎಳ್ಳಮಾಸಿ ಬಂತಂದ್ರೆ ಹೋಗಿ ಹೊಲ್ದಾಗಿದ್ದವರು ಅಕ್ಕೈದೇ ಅಮಾಸಿ ಮಳೆ ಬಂದು ಅವಕಳಿ ಮಳೆ ಬರೋ ತನಕ ಹೊಲ್ದಾಗೆ ಇರ್ತಿದ್ದೆವು. ಅವಾಗ ಅಲ್ಲಿ ಒಂದು ಗುಡಿಸಲ ಹಾಕೊಂಡಿರ್ತಿದ್ದೆವು, ಆಕಳ ದನ ಎತ್ತುಗಳು ಕಟ್ಕೊಂಡಿರ್ತಿದ್ದೆವು, ಬಣಿಮಿ ಹಾಕ್ತಿದ್ದೆವು, ಕಣ ಮಾಡ್ತಿದ್ದೆವು. ಮುಂದಿನ ವರ್ಷ ಬೆಳೆ ಬಿತ್ತದಕ್ರೆ ಕಣದ ಜಾಗದಾಗ ನಾಟಿ ಹ್ಯಾಂಗ ಬರ್ತಿದ್ದು, ಸೀತ್ನಿ ಒಲಿ ಇದ್ದಲ್ಲಿ ಹ್ಯಾಂಗ ನಾಟಿ ಬರ್ತಿದ್ದು, ನಾವು ಮೆಟ್ಟಿಗೆ ಹಾಕದಲ್ಲಿ ಹ್ಯಾಂಗ ನಾಟಿ ಬರ್ತಿದ್ದು, ನಾವು ರಾಶಿ ಮಾಡಿದಲ್ಲಿ ಹ್ಯಾಂಗ ಬರ್ತಿದ್ದು, ಹೊಟ್ಟ ಅದು ಬಿದ್ದಲ್ಲಿ ಹ್ಯಾಂಗ ಬರ್ತಾವ ನೋಡ್ರಿ. ಅದಕ್ಕೆ ಜ್ವಾಳ ಜಿಗಿ ಬೀಳ್ತಿದ್ದು ಒಂದೊಂದು ವರ್ಷವಾಗ. ಈ ಜಾಗದಾಗ ಜ್ವಾಳ ಜಿಗಿ ಬೀಳ್ತಿದ್ದಿಲ್ಲ, ಹವಾಮಾನ ಅಲ್ಲೇ ಇಟ್ಟು ತಣ್ಣಗೆ ಬಿಡ್ತಿತ್ತೇನ್ರಿ? ಇಲ್ಲ, ಅಲ್ಲಿ ಭೂಮಿ ಒಳಗೆ ತಾಕತ್ ಇರ್ತಿತ್ತು, ಸಾವಯವ ಪದಾರ್ಥ ಇರ್ತಿತ್ತು, ನೀರು ಹಿಡಿದಿಟ್ಟುಕೊಳ್ಳುವಂಥ ಶಕ್ತಿ ಇರ್ತಿತ್ತು. ನೀರು ಹೆಚ್ಚಾದವು ಅಂದ್ರೆ ಸಿಪೇಜ್ ಮಾಡುವಂತ ಶಕ್ತಿನೂ ಇರ್ತಿತ್ತು. ನಾವು ಭೂಮಿ ಒಳಗಿನ ಶಕ್ತಿಯನ್ನು ಕಳೆದು ಹಂಗಾಯ್ತು ಹಿಂಗಾಯ್ತು ಅಂತ ಹೇಳಿ ನೆವ ಮಾಡಿ ಹಂಗ ಹೊಳೆ ಯಾರ ಮ್ಯಾಗರೆ ಹಾಕದಂಗ ಆಲ್ಕತ್ತದ. ನಮಗೆ ನಡಿಲಿಕ್ಕೆ ಬರ್ಲಿಲ್ಲಪ್ಪ ಅಂದ್ರೆ ಅಂಗಡ್ಡಂಕಿ ಇಲ್ಲ ತನ್ನಂಗ ವ್ಯವಸ್ಥೆ ಆಲ್ಕತ್ತದ. ಆದಷ್ಟು ಹಣ್ಣಿನ ಗಿಡಗಳನ್ನ ಬೆಳೆಯುವವರು ನೀರನ್ನು ನೋಡಿಬಿಡ್ರಿ, ಕೃಷಿ ತ್ಯಾಜ್ಯ ವಸ್ತುವನ್ನು ಹೊದಿಕೆ ಮಾಡ್ರಿ. ಕೃಷಿ ತ್ಯಾಜ್ಯ ವಸ್ತುವನ್ನು ಹೊದಿಕೆ ಮಾಡಿದಾಗ 53 ತರದ ಪ್ರಯೋಜನಗಳದಾವ. ಅದ್ರಾಗ ಒಂದ್ 2-3 ತರ ನಾ ಹೇಳ್ತೀನಿ, ಬಹಳಷ್ಟು ಟೈಮ್ ತಗೋತಾವ. ಇದು ಎಲ್ಲ ಕೃಷಿ ಹ್ಯಾಂಗ ನಡೀತದಪ್ಪ ಅಂತಂದ್ರೆ ಪಂಚಮಹಾಭೂತಗಳಿಂದ ನಡೀತದೆ ರೀ. ಇದು ಸೂರ್ಯನಿಂದ ಏನ್ ತಗೋಬೇಕಾಗ್ಯದ, ಭೂಮಿಯಿಂದ ಏನ್ ತಗೋಬೇಕಾಗ್ಯದ, ಆಕಾಶ ತತ್ವದಿಂದ ಏನ್ ತಗೋಬೇಕಾಗ್ಯದ, ಗಾಳಿಯಿಂದ ಏನ್ ತಗೋಬೇಕಾಗ್ಯದ, ಇವು ಎಲ್ಲಾನು ಏನು ಪಂಚಮಹಾಭೂತಗಳಿಂದ ಎಲ್ಲ ಕೃಷಿ ಚಟುವಟಿಕೆಗಳಲ್ಲಿ ಏನು ಬೆಳೀತಾವ. ಎಲ್ಲ ವನಸ್ಪತಿಗಳು ಗಿಡ ಗಂಟಿ ಎಲ್ಲ ಜ್ವಾಳ ಗೋಧಿ ಕಡ್ಲಿ ಇವೆಲ್ಲ ಏನ್ ಮಾಡ್ತಾವ ಅಂದ್ರೆ ಈ ಪಂಚಮಹಾಭೂತಗಳನ್ನ ತಗೊಂಡು ಬೆಳೀತಾವ. ಅದಕ್ಕೊಂದು ನಿಮ್ಗೆ ಒಂದು ಉದಾಹರಣೆ ಹೇಳ್ತೀನಿ. ಯಾಂಗ ತೋತವ, ಎಷ್ಟು ತೋತವ, ಎಷ್ಟಿಷ್ಟು ಪ್ರಮಾಣದ ಸೂರ್ಯನ, ಎಷ್ಟು ಪ್ರಮಾಣದ ಮಳಿದ, ಎಷ್ಟು ಪ್ರಮಾಣದ ಭೂಮಿದ, ಎಷ್ಟು ಪ್ರಮಾಣದ ಗಾಳಿದ, ಎಷ್ಟದ ಆಕಾಶ ತತ್ವದಿಂದ ಎಷ್ಟು ತೋತವ. ಒಂದು 100 ಕೆಜಿ ಬಲಿತವಾದ ಇನ್ನು ಬೆಳವಣಿಗೆ ಆಗಂಗಿಲ್ಲ, ಅದರೊಳಗೆ ಸಕ್ಕರೆ ಪ್ರಮಾಣ ಆಗುವುದು ನಿತ್ತದ ಅಂದ ಬಳಿಕ ಅದು ಪೂರ್ಣ ಬೆಳೆದ ನಿತ್ತ ಕಬ್ಬನ್ನು ಕಟಾವು ಮಾಡಿ 1 ಗ್ರಾಮ್ ಸಹಿತ ಹೆಚ್ಚು ಕಡಿಮೆ ಆಗಲಾರ್ದಂಗ 100 ಕೆಜಿ ಕಟಾನ್ ಕಟ್ಟಿ ಕಂಪ್ಯೂಟರ್ ಕಾಟ ಮಾಡಿ ನೀವು ಮಾರ್ಚ್ ಏಪ್ರಿಲ್ ಮೇದೊಳಗೆ ಅತಿ ಬಿಸಿಲಿದ್ದೊಳಗೆ ಕಾಂಕ್ರೀಟ್ ನೆಲದ ಮೇಲೆ ಹಾಕಿ ನೀವು ಒಣಗಿಸಿದ್ರೆ 100 ಕೆಜಿ ಇದ್ದಿದ್ದು ಒಂದು ತುಸುನು ಒಂದು ಮಿಲಿ ಸಹಿತ ಹೆಚ್ಚು ಕಡಿಮೆ ಆಗಂಗಿಲ್ಲ. 22.5 ಕಿಲೋ ಉಳಿತದೆ ಎಲ್ಲ ಒಣಗಿ ಎಷ್ಟು ಹೋಗ್ತದೆ, 77.5% ಎಲ್ಲ ಆವಿಯಾಗಿ ಹೋಗ್ತದೆ. ಆ ಉಳಿದಿದ್ದು 22.5 ಕಿಲೋಕ್ಕೆ ನೀವು ಕಡ್ಡಿ ಕೊರೆದು ಉರಿ ಹೆಚ್ಚಿ ಸುಟ್ರಪ್ಪ ಅಂತಂದ್ರೆ ಬರೇ 1.5 ಕಿಲೋ ಬೂದಿ ಉಳಿತದೆ. ಇದರೊಳಗೆ ಏನೇನು ಹೆಚ್ಚು ಕಡಿಮೆ ಆಗಂಗಿಲ್ಲ, ನಾವು ಮಾಡಿ ನೋಡಿದೆವು. ಇನ್ನೊಂದು ಉದಾಹರಣೆ ಹೇಳ್ತೀನಿ ನಿಮಗೆ. ನಾವು ಎತ್ತರಿದ್ದವರು ಇದ್ದಿದ್ದೆವು, ಕಿರಿದಿದ್ದವರು ಇದ್ದಿದ್ದೆವು, ಎತ್ತರನು ಇದ್ದಿದ್ದೆವು, ಕಿರಿದನು ಇದ್ದಿದ್ದೆವು. ನಮ್ಮ ಕೈಲಿ 3.5 ಮೊಳನೇ ಇದ್ದಿದ್ದೆವು. ಯಾರು ಹೆಚ್ಚು ಕಡಿಮೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಕೈ ಇಲ್ಲಾರ್ದವ್ರು ಇರ್ತಾರೆ ಒಬ್ಬೊಬ್ಬರು, ಅದು ಆ ಪ್ರಶ್ನೆ ಬೇರೆ. ಪ್ರತಿಯೊಬ್ರು ತಮ್ಮ ತಮ್ಮ ಕೈ ಒಂದು ಮಳದಲ್ಲೇ ಮೂರುವರಿ ಮಳನೇ ಇರ್ತಾರ. ಹಂಗ ಒಂದು 100 ಕೆಜಿ ಬಲಿತವಾದ ಯಾವುದೇ ಹಸಿರು ಪದಾರ್ಥವನ್ನು ಒಂದು 100 ಕೆಜಿ ತಗೊಂಡು ಬಲಿತದ್ದು ನೀವು ಒಣಗಿಸಿದ್ರಪ್ಪ ಅಂದ್ರೆ 22.5 ಕಿಲೋ ಉಳಿತದ. ಆ 22.5 ಕಿಲೋಕ್ಕೆ ನೀವು ಕಡ್ಡಿ ಕೊರೆದು ಉರಿ ಹಚ್ಚಿ ಸುಟ್ರಿಯಪ್ಪ ಅಂತಂದ್ರೆ 1.5 ಕಿಲೋ ಬೂದಿ ಮಾತ್ರ ಉಳಿತದ. ಈ 1.5 ಕಿಲೋ ಬೂದಿ ಇದು ಏನು ಉಳಿದಿಲ್ಲ ಮಣ್ಣಿಗೆ, ಇದು ಅಷ್ಟೇ ಮಣ್ಣಿನಿಂದ ತಗೊಂಡದ ಪಾಳೇಕರ್ ಅವ್ರು ಹೇಳ್ತಾರೆ ನಮ್ಗೆ, ಹೇಳಿದ್ದು ಕರೆಯನ್ನೂ ಆದದು ಸತ್ಯ ಮಾತದ. ಮಳೆಯಿಂದ ಏನು ಬತ್ತು ಆವಿಯಾಗಿ ಹೋಯ್ತು, ಬಿಸಿಲಿನಿಂದ ಏನು ಬತ್ತು ಅದು ಕಾರ್ಬನ್ ಆಗಿದ್ದು ಸುಡ ಮುಂದಾಗ ಹೋಯ್ತು ಉರಿ ಹಚ್ಚಿ ಸುಡ ಮುಂದಾಗ. ಗಾಳಿ ತತ್ವದಿಂದ ಬಂದಂಥದ್ದು ಉರಿ ಹತ್ತ ಮುಂದ ಚಟಪಟ ಅಂತೇಳಿ ಏನು ಸಪ್ಪಳು ಬರ್ತದಲ್ಲ ಅದರದ್ದು ಹೋಯ್ತು. ಹಿಂಗೆ ಎಲ್ಲಿದಿಂದ ಬಂದು ಎಲ್ಲ ಕಡೆ ಹೋಗಿ ಏನು 1.5 ಕಿಲೋ ಮಾತ್ರ ಉಳಿದದ. ನಾವು ಈ 1.5 ಕಿಲೋಗೆ ಎಲ್ಲರೂ ಈ ಟಂಗಿ ಹೇರ್ಕೊಳಕತ್ತಿದ್ದೆವು. ಇದನ್ನು ನಾವು ಎಲ್ಲ ರೈತರು ಗಮನದಾಗ ಇಟ್ಕೋಬೇಕು. 98% ಫ್ರೀ ಆಫ್ ಚಾರ್ಜ್, ಯಾವುದಕ್ಕೂ ಬಿಲ್ ಇಲ್ಲ, ಎಲ್ಲ ಅನಾಯಾಸವಾಗಿ ಸಿಗ್ತದ, ಅನುಕೂಲಕರವಾಗಿ ಸಿಗ್ತದ. ಅದನ್ನು ಬಳಸಿಕೊಂಡೇ ಹಿಂದಕ್ಕಿನ ಹಿರಿಯರು ಅಂತಿಂತಾವ ಗೋಳಗುಮಟ ಉಪ್ಲಿ ಭೋಜ 1,000 - 10,000 ವರ್ಷ ಹಾದ್ರೂ ಬೀಳಾರಂತ ಗುಡಿಗಳು ಕಟ್ಟ್ಯಾರ. ನಾವು ಎಷ್ಟೆಲ್ಲಾನು ಶಾಣ್ಯರಾಗಿನೂ 20 ವರ್ಷದಾಗ ಬೀಳಂತವ್ ಕಟ್ಟಡ ಕಟ್ಟಲಕತ್ತೀವಿ, ಎಷ್ಟು ಶಾಣ್ಯರಿದ್ದಿದ್ದೇವು. ಆದಷ್ಟಾಯ್ತು ನಾವು ತಿಳ್ಕೊಂಡು ಒಕ್ಕಲ್ತನ ಮಾಡನು, ಒಳ್ಳೆಯ ನೈಸರ್ಗಿಕ ಕೃಷಿಯನ್ನ ರಾಸಾಯನಿಕ ಮುಕ್ತ ಕೃಷಿಯನ್ನು ಮಾಡ್ರಿ. ನನ್ನ ನಂಬರ್ 99 ರೀ, 7261275 ರೀ. ಎಷ್ಟು ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ. ನಮಸ್ಕಾರ. ಇದುವರೆಗೆ ವಿಜಯಪುರದ ಹಿಟ್ನಳ್ಳಿ ಫಾರ್ಮ್ನಲ್ಲಿ ಇದೇ ಜನವರಿ ದಿನಾಂಕ 4-6 ನಡೆದ ಕೃಷಿ ಮೇಳದಲ್ಲಿ ಭಾಗವಹಿಸಿ ಹಣ್ಣಿನ ಬೆಳೆಗಳ ಉತ್ಪಾದನೆ ಹಾಗೂ ಸಂಸ್ಕರಣೆ, ಈ ವಿಷಯ ಕುರಿತು ಇಂಡಿ ತಾಲೂಕು ಬೆನಕನಹಳ್ಳಿ ಗ್ರಾಮದ ಹಿರಿಯ ಪ್ರಗತಿಪರ ಸಾವಯವ ಕೃಷಿಕರಾದ ರಾಜಶೇಖರ್ ನಿಂಬರಗಿ ಅವರ ಧ್ವನಿಮುದ್ರಣವನ್ನು ಆಲಿಸಿದಿರಿ. ಇನ್ನು ಮುಂದೆ ಕೇಳಿ ಒಂದು ಕೃಷಿ ಹಾಡು. ಒಂದೊಂದು ನೀರಹನಿ ಅಮೂಲ್ಯಖನಿ ಅದನುಳಿಸಲು ಬಸಿಯಬೇಕು ಬೆವರಿನ ಹನಿ, ಬೆವರಿನ ಹನಿ, ಬೆವರಿನ ಹನಿ. La la la la la la la la la la la la ತಡೆಯನ್ನು ಹಾಕೋಣ ಬನ್ನಿರು, ಓಡುವ ನೀರನ್ನು ಹಿಡಿಯೋಣ ಬನ್ನಿರು, ಜಲಧಾರೆ ಜೀವಧಾರೆ ಮಾಡೋಣ ಬನ್ನಿರು, ಜಲಧಾರೆ ಜೀವಧಾರೆ ಮಾಡೋಣ ಬನ್ನಿರು, ಜಲಧಾರೆ ಜೀವಧಾರೆ ಸಲಿಲಧಾರೆ ಜೀವನಧಾರೆ, ಜಲಧಾರೆ ಜೀವಧಾರೆ ಸಲಿಲಧಾರೆ ಜೀವನಧಾರೆ ಜೀವನಧಾರೆ. ಹಾರುವ ಮಣ್ಣನ್ನು ಹಿಡಿಯೋಣ ಬನ್ನಿರು, ಸವೆಯುವ ಮಣ್ಣನ್ನು ನಿಲ್ಲಿಸೋಣ ಬನ್ನಿರು, ಮಣ್ಣ ಮನೆ ಜೀವ ಸೆನೆ ಮಾಡೋಣ ಬನ್ನಿರು, ಜಲಧಾರೆ ಜೀವಧಾರೆ ಮಾಡೋಣ ಬನ್ನಿರು, ಜಲಧಾರೆ ಜೀವಧಾರೆ ಮಾಡೋಣ ಬನ್ನಿರು, ಜಲಧಾರೆ ಜೀವಧಾರೆ ಸಲಿಲಧಾರೆ ಜೀವನಧಾರೆ, ಜಲಧಾರೆ ಜೀವಧಾರೆ ಸಲಿಲಧಾರೆ ಜೀವನಧಾರೆ. ನಾಲೆಯಲ್ಲಿ ನೀರನ್ನು ನಿಲ್ಲಿಸೋಣ ಬನ್ನಿರು, ಹರಿಯುವ ನೀರನ್ನು ಇಂಗ್ ಸಂಗಿಸೋಣ ಬನ್ನಿರು, ಜಲಧಾರಿ ಜೀವಧಾರಿ ಮಾಡೋಣ ಬನ್ನಿರು, ಜಲಧಾರಿ ಜೀವಧಾರಿ ಮಾಡೋಣ ಬನ್ನಿರು, ಜಲಧಾರಿ ಜೀವಧಾರಿ ಸಲಿಲಧಾರೆ ಜೀವನಧಾರೆ, ಜಲಧಾರಿ ಜೀವಧಾರಿ ಸಲಿಲಧಾರೆ ಜೀವನಧಾರೆ. ಹೊಟ್ಟೆಯನ್ನು ತಣಿಸೋಣ ಬನ್ನಿರು, ಸಿಹಿಯಾದ ನೀರನ್ನು ಚಿಮ್ಮಿಸೋಣ ಬನ್ನಿರು, ಜಲಧಾರಿ ಜೀವಧಾರಿ ಮಾಡೋಣ ಬನ್ನಿರು, ಜಲಧಾರಿ ಜೀವಧಾರಿ ಮಾಡೋಣ ಬನ್ನಿರು, ಜಲಧಾರಿ ಜೀವಧಾರಿ ಸಲಿಲಧಾರೆ ಜೀವನಧಾರೆ, ಜಲಧಾರಿ ಜೀವಧಾರಿ ಸಲಿಲಧಾರೆ ಜೀವನಧಾರೆ. ನೆಲದಲ್ಲಿ ಹಸಿರನ್ನು ನಗಿಸೋಣ ಬನ್ನಿರು, ಜೀವ ಸಂಕುಲವನ್ನು ಉಳಿಸೋಣ ಬನ್ನಿರು, ಜಲಧಾರಿ ಜೀವಧಾರಿ ಮಾಡೋಣ ಬನ್ನಿರು, ಜಲಧಾರಿ ಜೀವಧಾರಿ ಮಾಡೋಣ ಬನ್ನಿರು, ಜಲಧಾರಿ ಜೀವಧಾರಿ ಸಲಿಲಧಾರೆ ಜೀವನಧಾರೆ, ಜಲಧಾರಿ ಜೀವಧಾರಿ ಸಲಿಲಧಾರೆ ಜೀವನಧಾರೆ. ಕಲೆತು ಕೆಲಸವನ್ನು ಮಾಡೋಣ ಬನ್ನಿರು, ಬಂಗಾರದ ಬದುಕ ಹೊಂದೋಣ ಬನ್ನಿರು, ಜಲಧಾರಿ ಜೀವಧಾರಿ ಮಾಡೋಣ ಬನ್ನಿರು, ಜಲಧಾರಿ ಜೀವಧಾರಿ ಮಾಡೋಣ ಬನ್ನಿರು, ಜಲಧಾರಿ ಜೀವಧಾರಿ ಸಲಿಲಧಾರೆ ಜೀವನಧಾರೆ, ಜಲಧಾರಿ ಜೀವಧಾರಿ ಸಲಿಲಧಾರೆ ಜೀವನಧಾರೆ, ಜೀವನಧಾರೆ ಸಲಿಲಧಾರೆ ಜೀವನಧಾರೆ, ಸಲಿಲಧಾರೆ ಜೀವನಧಾರೆ, ಸಲಿಲಧಾರೆ ಜೀವನಧಾರೆ. ಆತ್ಮೀಯ ರೈತ ಬಾಂಧವರೇ, ಇದುವರೆಗೆ ವಿಜಯಪುರದ ಹಿಟ್ನಳ್ಳಿ ಫಾರ್ಮ್ನಲ್ಲಿ ಇದೇ ಜನವರಿ 4 ರಿಂದ 6 ರವರೆಗೆ ನಡೆದ ಕೃಷಿ ಮೇಳದಲ್ಲಿ ಭಾಗವಹಿಸಿ ಹಣ್ಣಿನ ಬೆಳೆಗಳ ಉತ್ಪಾದನೆ ಹಾಗೂ ಸಂಸ್ಕರಣೆ ಈ ವಿಷಯ ಕುರಿತು ಇಂಡಿ ತಾಲೂಕು ಬೆಣಗನಹಳ್ಳಿ ಗ್ರಾಮದ ಹಿರಿಯ ಪ್ರಗತಿಪರ ಸಾವಯವ ಕೃಷಿಕರಾದ ರಾಜಶೇಖರ್ ನಿಂಬುರ್ಗಿ ಅವರ ಧ್ವನಿ ಮುದ್ರಣ ಕೇಳಿದಿರಿ. ನೀವು ಸ್ಕ್ಯಾಮರ್ಸ್ ಗಿಂತ ಜಾಣರೇ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶ್ನೆಯನ್ನು ಗಮನವಿಟ್ಟು ಕೇಳಿ. ಮೆಸೇಜಿಂಗ್ ಆಪ್ನಲ್ಲಿ ಅಪರಿಚಿತ ನಂಬರ್ನಿಂದ ಯಾರಾದರೂ ಮದುವೆಯ ಕಾರ್ಡ್ ಕಳಿಸಿ ಡೌನ್ಲೋಡ್ ಮಾಡಲು ಹೇಳಿದ್ರೆ ಏನ್ ಮಾಡ್ತೀರಿ? ಎ ಸಂಬಂಧ ಉಳಿಸಿಕೊಳ್ತೀರಿ, ಬಿ ಡೌನ್ಲೋಡ್ ಮಾಡಿ ವೆನ್ಯೂ ನೋಡ್ತೀರಿ, ಸಿ ಅಪರಿಚಿತ ನಂಬರ್ನಿಂದ ಬಂದ ಯಾವುದೇ ಫೈಲ್ ಅಥವಾ ಲಿಂಕ್ ಕ್ಲಿಕ್ ಮಾಡುವುದಿಲ್ಲ. ನಿಮ್ಮ ಉತ್ತರ ಸಿ ಆಗಿದ್ರೆ ಅದ್ಭುತ. ಹೇಳಿ, ನಾನು ಮೂರ್ಖ ಅಲ್ಲ. ನೀವು ಯಾರ್ದಾದ್ರೂ ಟೆಸ್ಟ್ ತಗೊಳ್ಳಿ, ಜೊತೆಯಾಗಿ ಸ್ಕ್ಯಾಮ್ ರಹಿತ ಭಾರತವನ್ನು ನಿರ್ಮಿಸೋಣ. UPI ಮೂಲಕ ಜನಹಿತಕ್ಕಾಗಿ ಜಾರಿಗೆ. ಆತ್ಮಿಕರುಗರೇ, ಇನ್ನು ಮುಂದೆ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬಯಲಾಟದ ಪದಗಳು ಬೈಲೂರದ ಬಸಲಿಂಗಯ್ಯ ಹಿರೇಮಠ್ ಮತ್ತು ತಂಡದವರಿಂದ. ಬಂದವರಿವರ್ಯಾರ ಬಾಗಿಲ ಧ್ವರ್ಗ ಬಂದವರಿವರ್ಯಾರ ಮಣಿಯಾಗ ತಗದೈತಿ ಹೊಲಕ ಹೋಗ್ಯಾಳತ್ತಿ ಮಣಿಯಾಗ ತಗದೈತಿ ಹೊಲಕ ಹೋಗ್ಯಾಳತ್ತಿ ಮಣಿಯಾಗ ತಗದೈತಿ ಹೊಲಕ ಹೋಗ್ಯಾಳತ್ತಿ ಮಣಿಯಾಗ ತಗದೈತಿ ಮಣಿಯ ಸಾರ್ಸೋದು ಅವಸರ ಅವಸರ ಬಾಗಿಲ ಧ್ವರ್ಗ ಬಾಗಿಲ ಧ್ವರ್ಗ ಬಂದವರಿ ವರ ಹುಡುಗಿ ಬಾಯಿ ತೆರೆದ ಕೇಳಿದ್ರ ಮೂಗ ಮುರದ ಹೋಗ್ತೀರ ಬಾಯಿ ತೆರೆದ ನಾ ಬಾಯಿ ತೆರೆದ ಕೇಳಿದ್ರ ಮೂಗ ಮುರದ ಹೋಗ್ತೀರ ನೀ ಏನ ಗಂಟ ಬಿದ್ದೋ ಸಂಜ್ಞಾ ಹರಲಿ ಹೊರಲಾರೆ ನಾನ ನೀ ಏನ ಗಂಟ ಬಿದ್ದೋ ಸಂಜ್ಞಾ ಹರಲಿ ಹೊರಲಾರು ನಾನ ನೀ ಏನ ಗಂಟ ಬಿದ್ದೋ ಸಂಜ್ಞಾ ಹರಲಿ ಬರಲಾರೋ ನಾನಾ ನನ್ನ ಗಾಂಡ ಮೈದುನ ಕರೆದ ಚೆಲ್ಲಾರೋ ನಿನ್ನ ಹುಡುಗಿ ನನ್ನ ಚಂದ ಹೋದ ರಕ್ತ ಹೋತಿ ಉಂಡು ತನ್ನ ಕೇಳತಿ ಹಗಲ